ನಿರುದ್ಯೋಗಿ ಯುವಕರಿಗೆ ಆರ್ಥಿಕ ನೆರವು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಎಟಿಎಂಗಳಲ್ಲಿ 2,000 ರೂಪಾಯಿ ಮುಖಬೆಲೆಯ ನೋಟುಗಳ ಭರ್ತಿಗೆ ಬ್ಯಾಂಕುಗಳಿಗೆ ಸೂಚನೆ ನೀಡಿಲ್ಲ, ನಿರ್ಮಲಾ ಸೀತಾರಾಮನ್. ಚಿತ್ರದುರ್ಗದಲ್ಲಿ ಇದೇ 27ರಂದು 50,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ ಏಲಕ್ಕಿ ಬೇಸಾಯ ಕುರಿತು ಗರ್ವಾಲಯ ಪಾಸೂರ ಬಿ ಮೋಹನ್ ಅವರೊಡನೆ ಸಂದರ್ಶನ. ಕೇಳುಗ್ರೆ, ಪಾಸೂರ ಬಿ ಮೋಹನ್ ಇಲ್ಲಿ ಸ್ಥಳೀಯ ಜನ ಪ್ರೀತಿಯಿಂದ ಮನು ಅನ್ಕೊಂಡು ಕರೀತಾರೆ. ಗರ್ವಾಲ ಗ್ರಾಮದ ಏಲಕ್ಕಿ ಬೆಳೆಗಾರರು. ಸೋಮರಪೇಟೆ ತಾಲೂಕಿಗೆ ಗರ್ವಾಲಯ ಒಳಪಡುತ್ತೆ. 5 ವರ್ಷಗಳಿಂದ ಆಸಕ್ತಿಯಿಂದ ಏಲಕ್ಕಿಯನ್ನ ಬೆಳೀತಿದ್ದೀನಿ ಅಂತ ಅನ್ಕೊಂಡು ಹೇಳ್ತಾ ಇದ್ರು. 10-15 ವರ್ಷಗಳಿಂದ ಏಲಕ್ಕಿಯ ಸಂಪರ್ಕ ಇದೆ, ಆದರೆ ಈಚಿನ ವರ್ಷಗಳಲ್ಲಿ ತಮ್ಮ ತೋಟವನ್ನು ಸೇರಿಕೊಂಡು ಇತರರ ಜಮೀನನ್ನು ಗುತ್ತಿಗೆಗೆ ತೆಗೆದುಕೊಂಡು ಒಟ್ಟು 6-7 ಎಕರೆಯಲ್ಲಿ ಏಲಕ್ಕಿಯನ್ನ ಹಾಕ್ಕೊಂಡಿದ್ದಾರೆ. ನೆಲ್ಲಣಿ ಗ್ರೀನ್ ಗೋಲ್ಡ್ ಇವರು ಬಳಸಿರುವ ತಳಿ. ಇವತ್ತು ಅವರ ಅನುಭವಗಳನ್ನು ಪ್ರಸಾರ ಮಾಡ್ತಾ ಇದೀವಿ. ಮೋಹನ್ ಅವರೇ, ಹೇಳಿ, ನೀವು ಬಾಲ್ಯದಲ್ಲಿ ಬೇಸಾಯದಲ್ಲಿ ಬೆಳೆದದ್ದು, ಅಪ್ಪ ಅಮ್ಮಗಳಿಂದ ಪಾಠ ಕಲ್ತಿದ್ದು, ಓದಿದ್ದು, ಇದನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ಸಣ್ಣದರಲ್ಲಿ ತಂದೆ ತಾಯಿಯೊಟ್ಟಿಗೆ ಅನುಭವ ಇದೆ, ಅದರಿಂದ ಸ್ವಲ್ಪ ಕೃಷಿಯಲ್ಲಿ ಆಸಕ್ತಿ ಆ ಥರ ನಮಗೆ ಬಂದಿದೆ. ಏನು ಓದಿದ್ದು ತಾವು? ಡಿಗ್ರಿ. ಡಿಗ್ರಿವರೆಗೆ ಓದಿದ್ರಿ, ಡಿಗ್ರಿ ಮುಂದುವರಿಸಲಿಲ್ಲ, ನಂತರದ ಹಾದಿ ಹೇಗೆ? 20 ವರ್ಷಗಳ ವ್ಯಾಪಾರ ಮಾಡಿದ್ದೀವಿ ಮಡಿಕೇರಿಯಲ್ಲಿ. ವ್ಯಾಪಾರ ಆದ್ಮೇಲೆ ಜಮೀನು ನೋಡ್ಕೊಳ್ಬೇಕು ಆಸಕ್ತಿಯಿಂದ ವ್ಯವಸಾಯನೇ ಒಳ್ಳೇದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ವ್ಯವಸಾಯ ಮಾಡ್ಕೊಂಡಿದ್ವಿ. 20 ವರ್ಷಗಳ ಕಾಲ ಎಂತ ವ್ಯಾಪಾರ ಮಾಡಿದ್ರಿ ಮಡಿಕೇರಿಯಲ್ಲಿ? ಬ್ಯಾಟರಿ ಮತ್ತೆ ಇನ್ವರ್ಟರ್, UPS, ಇದಕ್ಕೆ ಸಂಬಂಧಪಟ್ಟಂತ ಎಲೆಕ್ಟ್ರಾನಿಕ್ ಉಪಕರಣಗಳ ವ್ಯಾಪಾರ ಮಾಡಿದೀವಿ. ಅಲ್ಲಿನೂ ಸಂಪಾದನೆ ಮಾಡಿರ್ಬೇಕಲ್ವಾ? ಇಲ್ಲಿರುವಾಗ ಅದಕ್ಕೆ ತಕ್ಕಂತೆ ವ್ಯವಹಾರ ಮಾಡಿದೀವಿ. ಯಾಕೆ ಸಾಕಾಯ್ತಾ? ಸಾಕು ಅಂತಲ್ಲ, ವ್ಯವಸಾಯ ಜಮೀನು ನೋಡ್ಕೊಳ್ಳೋ ಅಂತ ಇದು ಹಾಳಾಗಬಾರ್ದು ಅಂತ ಹೇಳುವಂತ ಒಂದು ಉದ್ದೇಶದಿಂದ ಈ ಕಡೆ ಟರ್ನ್ ಆಗ್ಬೇಕಾಯ್ತು. ನಿಮ್ಮ ತಂದೆಯವರು ಮಾಡಿದ ಜಮೀನು, ಆಮೇಲೆ ನೀವೇನಾದ್ರೂ ಸಂಪಾದನೆ ಮಾಡಿದ್ದು? ಅಲ್ಲ, ನಾವು ವ್ಯಾಪಾರದಲ್ಲಿ ಮಾಡಿದೀವಿ, ಮತ್ತೆ ಇವಾಗ ಜಮೀನಿನಲ್ಲಿ ತಕ್ಕ ಮಟ್ಟಿಗೆ ಅದರಿಂದ ಮಾಡ್ತಾ ಇದ್ದೀವಿ. ತಂದೆಯವರೇನಾದ್ರೂ ತೋಟನ ಅಥವಾ ಜಮೀನನ್ನ ಮಾಡಿ ನಿಮಗೆ ಹೆಚ್ಚಿಗೆ ಮಾಡ್ಲಿಕ್ಕೆ ಅಥವಾ ನಿಮ್ಮ ಅಣ್ಣತಮ್ಮಗಳಿಗೆ ಅಂತ ಅನ್ಕೊಂಡು ಹಂಚಿ ವ್ಯವಸ್ಥೆ ಮಾಡಿದ್ರೆ ಹೇಗೆ? ಅಲ್ಲ, ತಂದೆ ಕಾಲದಲ್ಲಿ ಆಗಿನ ಸೌಕರ್ಯಕ್ಕೆ ತಕ್ಕಂತೆ ಅವರು ನಮ್ಮನ್ನ ಓದಿಸ್ಲಿಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ. ಹೇಳ್ತಾ ಇದ್ರಿ, ಮಡಿಕೇರಿಯಲ್ಲಿ ವಾಸ ಇದ್ರಿ, ಕುಟುಂಬ ಅಲ್ಲಿದೆ, ಮಕ್ಕಳು, ಶ್ರೀಮತಿಯವರು. ಇಲ್ಲಿ ನೀವು ತೋಟದಲ್ಲೂ ಒಂದು ಮನೆಯನ್ನ ಕಟ್ಕೊಂಡಿದ್ರಿ, ಇಲ್ಲಿ ಇದ್ಕೊಂಡು ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋಗ್ತದ್ರಿ, ಕಾರ್ಮಿಕರನ್ನು ಉಪಯೋಗಿಸ್ಕೊಂಡು ನೀವು ತೊಡಸ್ಕೊಂಡು ತೋಟವನ್ನ ನಿರ್ವಹಿಸ್ಕೊಂಡು ಹೋಗ್ತದ್ರಿ. ಏಲಕ್ಕಿಯ ಒಂದು ಪರಿಚಯ ಎಷ್ಟು ವರ್ಷಗಳಿಂದ? ಏಲಕ್ಕಿಯ ಪರಿಚಯ ತಂದೆ ಕಾಲದಿಂದಲೂ, ನಮ್ಮ ಈ ಏರಿಯಾ ಬಂದುಬಿಟ್ಟು ಏಲಕ್ಕಿ ಏರಿಯಾನೇ, ಇದು ತುಂಬಾ ಹಳೆ ಪರಿಚಯ. ಆದರೆ ಅದನ್ನ ಸ್ವಲ್ಪ ಆಧುನಿಕ ರೀತಿಯಲ್ಲಿ ಬೆಳೀಲಿಕ್ಕೆ ಮಾಡಿರೋದು ಇವಾಗ ಒಂದು 15 ವರ್ಷದಿಂದ. ತುಂಬಾ ಆಸಕ್ತಿ ವಹಿಸಿ ಮಾಡಿರೋದು ಇವಾಗ ಒಂದು 5 ವರ್ಷದಿಂದ. ತುಂಬಾ ಆಸಕ್ತಿ ಯಾಕೆ ತೆಗೆದುಕೊಂಡ್ರೆ ಈಗ 5 ವರ್ಷಗಳಿಂದ? ಆದಾಯನ ಹೆಚ್ಚಿಸ್ಕೊಳ್ಬೇಕು ಅಂತ ಒಂದು ಉದ್ದೇಶದಿಂದ ಆಸಕ್ತಿ ಇದಾಯ್ತು. ಈ ಆಧುನಿಕರಣಕ್ಕೋಸ್ಕರ ಅದಕ್ಕೆ ನಾವು ಹೊಂದ್ಕೊಳ್ಬೇಕಾದ್ರೆ ನಮ್ಗೆ ಆದಾಯ ಬೇಕಾಗುತ್ತೆ. ಆ ಇದು ಉದ್ದೇಶದಿಂದ ಅದನ್ನ ಜಾಸ್ತಿಯಾಗಿ ಇದು ಮಾಡಿದೀವಿ. ಹಿಂದಿನಿಂದ್ರೂ ಬೇರೆ ಬೇರೆ ತಳಿಗಳನ್ನ ನೋಡಿದ್ರೆ ಈಗ ಇಲ್ಲೆಲ್ಲ ಹೆಚ್ಚು ಬಳಕೆ ಮಾಡ್ತಾ ಇರೋದು ಅಥವಾ ನಾಟಿ ಮಾಡಿರೋದು ನೆಲ್ಲಾಣಿ ಗ್ರೀನ್ ಗೋಲ್ಡ್. ಬೇರೆ ತಳಿಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಏನ್ ಅನ್ಸುತ್ತೆ? ಇದರಲ್ಲಿ ಇಳುವರಿ ಜಾಸ್ತಿ ಇರುತ್ತೆ, ಮತ್ತೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಗ್ರೀನಿಶ್ ಆಗಿರುತ್ತೆ, ಮಾರ್ಕೆಟ್ ಅಲ್ಲಿ ಇದಕ್ಕೆ ಬೆಲೆನೂ ಜಾಸ್ತಿ ಸಿಗುತ್ತೆ. ಸ್ವಲ್ಪ ಎಕ್ಸ್ಪೋರ್ಟ್ ಕ್ವಾಲಿಟಿಗಳ ಕಾಂಪಿಟೇಷನ್ ಮಾಡುವಂತ ಒಂದು ತಳಿಯಾಗಿರೋದ್ರಿಂದ ಅದನ್ನೇ ನಾವು ಸಮೇತ ಆಯ್ಕೆ ಮಾಡ್ಕೊಂಡಿದೀವಿ. ಕಾಫಿ ತೋಟದಲ್ಲೂ ಬೆಳೆದಿರೋದ್ರೆ ಬರೀ ಏಲಕ್ಕಿಯನ್ನೇ ಹಾಕೊಂಡಿರೋದ್ರೆ ನಿಮ್ದೆಲ್ಲ ಹೇಗೆ? ನಮ್ದು ಅಂತರ್ಬೆಳೆಯಾಗಿಯೂ ಬೆಳೆದಿದೀವಿ, ಆದ್ರೆ ಸಪರೇಟ್ ಆಗಿ ಬೆಳೆಯೋದೇ ಅದು ಏಲಕ್ಕಿಗೆ ಉತ್ತಮ. ಯಾಕೆ ಕಾಫಿ ಮತ್ತು ಏಲಕ್ಕಿನ ಒಟ್ಟಿಗೆ ನೆರಳು ಅಥವಾ ಬಿಸಿಲನ್ನ ಸರಿಯಾಗಿ ಸಂಯೋಜನೆ ಮಾಡಿ ಬಳ್ಕೊಳ್ಳಿಕ್ ಆಗೋದಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಅದಕ್ಕೆ ಒಂದಕ್ಕೊಂದಕ್ಕೂ ಏಲಕ್ಕಿಗೆ ಸ್ವಲ್ಪ ನೆರಳು ಜಾಸ್ತಿ ಬೇಕಾಗುತ್ತೆ, ಇನ್ನು ನೀರು ಜಾಸ್ತಿ ಬೇಕಾಗುತ್ತೆ. ಕಾಫಿಗೂ ಅದಕ್ಕೂ ಹೊಂದಾಣಿಕೆ ಬರುವಂತ ಒಂದು ಇದಲ್ಲ. ಹನಾಲ್ ಜಾಗ ಅಥವಾ ತಂಪು ಜಾಗ, ತನುವು ಜಾಗ ಏಲಕ್ಕಿಗೆ ಬೇಕು, ಆದ್ರೆ ಕಾಫಿಗೆ ಅಷ್ಟೊಂದು ಹಿತವಲ್ಲ. ಆಮೇಲೆ ನೆರಳನ್ನು ಹೆಚ್ಚಿಗಾದ್ರೆ ಕಾಫಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಗಿಡಗಳು ಇರ್ತವೆ ಅಲ್ವಾ? ಹೌದು ಹೌದು. ನೀವೆಲ್ಲ ರೋಬಸ್ಟ ಅರೇಬಿಕಾ ಯಾವ್ದನ್ನ ಹಾಕೊಂಡಿದ್ರಿ? ಎರಡೂ ಇದೆ, ಅರಬಿಕನು ಇದೆ ರೋಬಸ್ಟನ್ನು ಇದೆ. ನೆಲ್ಲಾಣಿ ಗ್ರೀನ್ ಗೋಲ್ಡ್ ನಿಮ್ಮಲ್ಲೇ ಬೆಳೆದದ್ದು, ಅದನ್ನ ಹೆಚ್ಚಿಗೆ ಮಾಡಿಕೊಂಡು ಮತ್ತೆ ವಿಸ್ತರಿಸಿದ್ದು ಈ ತರ ಹೋಗ್ತದಿರಲ್ವಾ? ಇನ್ನು ಬೇರೆ ಕಡೆಯಿಂದ ಏನಾದರೂ ಹೊಸ ಗಿಡಗಳನ್ನು ತಂದ್ರೆ ಹೇಗೆ? ಇಲ್ಲ, ಒಂದು ಸಲ ಮಾತ್ರ ತಂದಿರೋದು ಕೇರಳದಿಂದ, ಅಲ್ಲಿಂದ ಅದನ್ನೇ ಮುಂದುವರಿಸಿಕೊಂಡು ಹೋಗಿದೀವಿ. ಹಿಂದೆಲ್ಲ ನಾಟಿ ತಳಿಗಳನ್ನೇ ಗರ್ವಾಲೆ ಅಲ್ಲದಲ್ಲೇ ಈ ಕಡೆ ಬೇರೆ ಬೇರೆ ಏಲಕ್ಕಿ ಬೆಳೆಯುವ ಪ್ರದೇಶಗಳಲ್ಲಿ ಬೆಳೆಯಲಾಗ್ತಾ ಇತ್ತು. ಈಗ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಇದು ಬಹಳ ಇಷ್ಟವಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ಕೆಲಸಗಳನ್ನ ಮಾಡಲೇಬೇಕು, ಕಾಳಜಿ ತೆಗೆದುಕೊಳ್ಬೇಕು, ಗೊಬ್ಬರ ಕೊಡಬೇಕು, ನೀರು ಕೊಡಬೇಕು. ಇದ್ರ ಬಗ್ಗೆ ಹೇಳಿ ನಿಮ್ಮ ಅನುಭವಗಳನ್ನ. ನೆಲ್ಲಾಣಿ ಗ್ರೀನ್ ಗೋಲ್ಡ್ಗೆ ಕೆಲಸನೂ ಜಾಸ್ತಿ ಇರುತ್ತೆ, ಇಳುವರಿ ಜಾಸ್ತಿ ಇರುತ್ತೆ, ಆಳುಗಳ ಇದು ಜಾಸ್ತಿ ನಮ್ಮ ಇಳುವರಿಗೆ ತಕ್ಕಂತೆ ಬೇಕಾಗುತ್ತೆ. ಅದರಲ್ಲಿ ಕಷ್ಟನೂ ಇದೆ ಬೆಳಿಲಿಕ್ಕೆ, ಸಮಯಕ್ಕೆ ಸರಿಯಾಗಿ ಆಳುಗಳು ಬೇಕು, ಕುಯ್ಲಿಕ್ಕೆ ಮಾಡಲಿಕ್ಕೆ ಅದು ಇದೆಲ್ಲ ಆ ಥರ ತೊಂದರೆಗಳು ಇದೆ. ಇನ್ನು ಗೊಬ್ಬರ ಅದು ಇದು ಸಮೇತ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ನೀರನ್ನು ಹೆಚ್ಚಿಗೆ ಬೇಕಾಗ್ಬೋದಲ್ವಾ? ಬೇಸಿಗೆಯಲ್ಲಿ ನೀರು ಜಾಸ್ತಿ ಬೇಕಾಗುತ್ತೆ. ಒಟ್ಟು ಎಷ್ಟು ತಿಂಗಳುಗಳ ಕಾಲ ಹಣ್ಣು ಕೈಗೆ ಸಿಗುತ್ತೆ? ಅದು ಮೊದಲು ನೆಟ್ಟು 18 ಒಂದು 20-24 ತಿಂಗಳಲ್ಲಿ ಫಸಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಅಲ್ಲಿಂದ ಕಂಟಿನ್ಯೂ ಅದು ಬರ್ತಾನೆ ಇರುತ್ತೆ, ಅದಕ್ಕೆ ತಕ್ಕಂತ ಕೆಲಸ ನಾವು ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಯಾವ ತಿಂಗಳಿಂದ ಯಾವ ತಿಂಗಳವರೆಗೆ ಒಳ್ಳೆ ಇಳುವರಿ ಸಿಗ್ತಾ ಇರುತ್ತೆ? ಜುಲೈಯಿಂದ ಒಂದು ಡಿಸೆಂಬರ್ ವರೆಗೆ ಇಳುವರಿ ಸಿಗ್ತಾ ಇರುತ್ತೆ. ಜುಲೈನಿಂದ ಡಿಸೆಂಬರ್ ಅಂದ್ರೆ ಮಳೆಗಾಲನೇ. ಹೇಗೆ ಒಣಗಿಸೋದೆಲ್ಲ ಇಲ್ಲೆಲ್ಲ ಮಾಡ್ತಾರೆ ನಮ್ಮ ರೈತರು ಏಲಕ್ಕಿ ಬೆಳೆದವರು? ಇವಾಗೆಲ್ಲ ಆಧುನಿಕ ತಂತ್ರಜ್ಞಾನದಿಂದ ಒಣಗಿಸೋದ್ರಿಂದ ಅದರ ಗುಣಮಟ್ಟವು ತುಂಬಾ ಚೆಂದ ಬರುತ್ತೆ. ಯಂತ್ರಗಳನ್ನ ಬಳಕೆ ಮಾಡಿಕೊಂಡಿದ್ರೆ ಮೊದಲೆಲ್ಲ ಹೇಗೆ ಒಣಗಿಸ್ತಾ ಇದ್ರಿ? ಹಳೆ ಪದ್ಧತಿಯಲ್ಲಿ ಮಣ್ಣಿನ ಗೂಡಲ್ಲಿ ಒಣಗಿಸೋದು ಅದು ಇದೆಲ್ಲ ಇತ್ತು. ಅದು ನಮಗೆ ಬೆಲೆನೂ ಸಿಗೋದಿಲ್ಲ, ನೋಡ್ಲಿಕ್ಕೂ ಚೆನ್ನಾಗಿ ಬರೋದಿಲ್ಲ ಅದು. ಅದರಿಂದಾಗಿ ಅದರ ಗುಣಮಟ್ಟವು ಹಾಳಾಗುತ್ತೆ, ಅದರಿಂದಾಗಿ ಅದಕ್ಕೆ ಬೆಲೆ ಸಿಗೋದಿಲ್ಲ. ಈಗಿನ ಯಂತ್ರೋಪಕರಣದಿಂದ ಡ್ರೈ ಮಾಡೋದ್ರಿಂದ ಅದು ಗುಣಮಟ್ಟ ಚೆನ್ನಾಗಿರುತ್ತೆ. ಒಂದು ಹೊಸ ಡ್ರೈಯರ್ ಅನ್ನ ಹಾಕಿಸ್ಕೊಂಡಿದ್ರಿ, ಮತ್ತೆ ಕ್ಲೀನರ್ ಇದೆ, ಅದಕ್ಕೆ ಪೂರಕವಾಗಿ ಜನರೇಟರ್ ಇದೆ, ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರಿ, ಎಷ್ಟು ವೆಚ್ಚ ಆಯ್ತು, ಏನಾದರೂ ಸಹಾಯಧನ ಸಿಗ್ತಾ, ಏನೇನು ಮಾಡ್ಕೊಂಡಿದ್ರಿ ಹೇಳಿ. ಇವಾಗ ಮಾಡ್ಲಿಕ್ಕೆ ಯಂತ್ರಕ್ರಮಣ ಹಾಕಿರೋದ್ರಿಂದ ನಮಗೆ ಒಣಗಿಸ್ಲಿಕ್ಕೆ ಸುಲಭವಾಗುತ್ತೆ. ಅದಲ್ಲದೆ ಅಕ್ಕಪಕ್ಕದವರದು ಬೇರೆಯವರದು ಒಣಗಿಸ್ಲಿಕ್ಕೆ ಕೊಡ್ತೀವಿ. ಅದು ಟೋಟಲ್ ಆಗಿ ಒಂದು 7 ಲಕ್ಷ ವೆಚ್ಚದಲ್ಲಿ ಮಾಡಿರುವಂತಹ ಒಂದು ಯಂತ್ರೋಪಕರಣ. ಹೇಗೆ ಕೆಲಸ ಮಾಡುತ್ತೆ ಹೇಳಿ? ಸುಲಭವಾಗಿ ಒಣಗಿಸಬಹುದು, ಒಂದೇ ದಿನದಲ್ಲಿ ಅಂದ್ರೆ ಒಂದು 18-20 ಗಂಟೆಯಲ್ಲಿ ಒಣಗಿಸಿ ಕೈ ಸಿಗುತ್ತೆ. ಅದಕ್ಕೆ ವಿದ್ಯುತ್ ಬೇಕಾಗುತ್ತೆ, ಬೆಂಕಿಯೂ ಬೇಕಾಗುತ್ತೆ. ಈಗ ತೋಟಗಾರಿಕೆ ಇಲಾಖೆ, ಸಂಬಾರ ಮಂಡಳಿ ಈ ತರ ಏನಾದರೂ ಅನುದಾನ ಸಿಗ್ತೆ? ನಮಗೆ ತೋಟಗಾರಿಕೆ ಇಲಾಖೆಯಿಂದ ಅನುದಾನ ಇದೆ, ಆದ್ರೆ ನಮ್ಗೆ ಇನ್ನೂ ಅದು ಬಂದಿಲ್ಲ, ಅದ್ರ ನಮ್ಮ ಇದಕ್ಕೆ ಬರುತ್ತೆ. ಅದ್ರೆ ಮೊದಲೆಲ್ಲ ಸೌದೆಯನ್ನ ಬಳಕೆ ಮಾಡಿಕೊಂಡು ಒಣಗಿಸುವ ವ್ಯವಸ್ಥೆ ಇತ್ತು. ಈಗಲೂ ಈ ಯಂತ್ರಕ್ಕೆ ಸೌದೆ ಒಲೆನೂ ಬೇಕು ಅಥವಾ ಸೌದೆ ಶಾಖನೂ ಬೇಕು ಮತ್ತೆ ವಿದ್ಯುತ್ನೂ ಬೇಕು. ಎಷ್ಟು ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಹೇಳಿ? ಅದು ಉತ್ತಮವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಅದೇ ಸೌದೆದು ಶಾಖನೂ ಬೇಕಾಗುತ್ತೆ, ವಿದ್ಯುತ್ ಬೇಕಾಗುತ್ತೆ. ಅದಕ್ಕೆ ಗಾಳಿಯ ಯಂತ್ರ ರನ್ ಆಗ್ಲಿಕ್ಕೆ ವಿದ್ಯುತ್ ಬೇಕಾಗುತ್ತೆ. ಒಂದು ಸಾರಿಗೆ ಎಷ್ಟು ಹಸಿ ಏಲಕ್ಕಿಯನ್ನ ಹಾಕ್ಬೋದು, ಅಂತಿಮವಾಗಿ ಎಷ್ಟು ಸಿಗ್ತದೆ? ಒಂದು ಸಲಕ್ಕೆ ಒಂದು 500 ಕೆಜಿ ಹಾಕ್ಬೋದು, ಒಣಗಿ ಆದ್ಮೇಲೆ ಒಂದು 100 ಕೆಜಿ ಅಂದಾಜಿಲ್ಲ ಆಸುಪಾಸಲ್ಲಿ ಬರುತ್ತೆ. ನೀವು ತೋರಿಸ್ತಾ ಇದ್ರಿ 500 ಕೆಜಿ ಹಸಿ ಏಲಕ್ಕಿಯನ್ನ ಒಟ್ಟಿಗೆ ಹಾಕ್ಬಿಟ್ರೆ ಹೆಂಗೆ ಸಮವಾಗಿ ಹಸಿರಾಗಿ ಒಣಗುತ್ತೆ ಅನ್ನೋದು ನಮಗೂ ಒಂಥರ ಅನುಮಾನ ಕಾಡ್ತಾ ಇದೆ ಹೇಳಿ, ಅಲ್ಲಿ ಏನು ವ್ಯವಸ್ಥೆ ಮಾಡಿದ್ದಾರೆ? ಅಲ್ಲ, ಅದು ಬಿಸಿ ಗಾಳಿಯ ಮುಖಾಂತರ ಒಣಗೋದ್ರಿಂದ ಅದು ಎಲ್ಲಾ 500 ಕೆಜಿ ಸಮೇತ ಒಂದೇ ಸಮಾನವಾಗಿ ಯಾವುದೇ ತೊಂದರೆ ಇಲ್ಲದೆ ರೈಯಾಗಿ ಸಿಗುತ್ತೆ. ನೆಲ್ಲಾಣಿ ಗ್ರೀನ್ ಗೋಲ್ಡ್ ನಲ್ಲಿ ಏಲಕ್ಕಿ ಕಾಯಿ ಹಸಿರಾಗಿರ್ಬೇಕು, ಒಣಗಿದ ಮೇಲೆ ಪರಿಮಳ ಚೆನ್ನಾಗಿರ್ಬೇಕು, ಅದಕ್ಕೆ ಈ ಒಂದು ಯಂತ್ರ ಪೂರಕವಾಗಿ ನೆರವಾಗ್ತದೆ ಅಂತ ಹೇಳ್ತೀರಾ? 100% ಪೂರಕವಾಗಿ ಅನುಕೂಲವಾಗುತ್ತೆ ನಮಗೆ. 500 ಕಿಲೋಗ್ರಾಮ್ ಹಸಿದ್ನ ಹಾಕಿದ್ರೆ 100 ಕಿಲೋಗ್ರಾಮ್ ಒಣಗಿದ್ದು ಸಿಗುತ್ತೆ, ಮುಂದೆ ತುಂಬು ಅದನ್ನೆಲ್ಲ ತೆಗೆದ ಬಳಿಕ ಅಷ್ಟು ಪ್ರಮಾಣದಲ್ಲಿ ಲಭಿಸುತ್ತೆ ಅಂತ ಹೇಳ್ತೀರಾ ಅಥವಾ ಇನ್ನೂ ಕಡಿಮೆ ಆಗ್ತದೆ ಅಂತ ಹೇಳ್ತೀರಾ? ಅದು 5:1 ಆಗಿ 100 ಕೆಜಿ ಹತ್ರ ಬಂದೇ ಬರುತ್ತೆ. ಹಸಿರಾಗಿದ್ರೆ ಬೆಲೆ ಹೆಚ್ಚು, ಮತ್ತೆ ಸುವಾಸನೆ ದೃಷ್ಟಿಯಲ್ಲಿನು ಈ ಒಂದು ಯಂತ್ರದ ಕೆಲಸ ಹೇಗೆ ಪೂರಕವಾಗ್ತದೆ? ಈಗ ಕೆಲವೊಂದ್ಸರಿ ಅತಿಯಾಗಿ ಒಣಗಿದ್ರೆ ಸುವಾಸನೆ ಕಡಿಮೆ ಆಗ್ಬಿಡುತ್ತೆ, ತೀರಾ ಕಡಿಮೆ ಆಯ್ತಂದ್ರೆ ಒಣಗಿಸೋದು ಮತ್ತೆ ಬೇಗ ಹಾಳಾಗ್ಬಿಡುತ್ತೆ. ಏಲಕ್ಕಿ ಹೇಗೆ ವ್ಯವಸ್ಥೆ ಮಾಡ್ತೀರಿ? ಎಷ್ಟು ತಾಪಮಾನದಲ್ಲಿ ಈ ಒಂದು ಯಂತ್ರದಲ್ಲಿ ಒಣಗಿಸುವ ಕ್ರಿಯೆ ನಡೀತಿರುತ್ತೆ? ಆ ಯಂತ್ರದಲ್ಲಿ ಒಣಗಿಸೋದ್ರಿಂದ ಗುಣಮಟ್ಟ ಉಳಿಯುತ್ತೆ, ಹಸಿರು ಆಗುತ್ತೆ, ಹಸಿರು ಇರೋದ್ರಿಂದ ಬೆಲೆನೂ ಸಿಗುತ್ತೆ ನಿಮಗೆ. ಹಳೆ ಯಂತ್ರೋಪಕರಣ ಇದ್ಮಾಡಿದ್ರೆ ಇದು ತುಂಬಾ ಉತ್ತಮವಾಗಿದೆ. ಏನಾದ್ರೂ ಇಷ್ಟೇ ಟೆಂಪರೇಚರ್ ಅಂತ ಅನ್ಕೊಂಡು ಅದರಲ್ಲಿ ನಿಗದಿಪಡಿಸ್ತಾರ? ಇಲ್ಲ, ಅದು 40 degrees ಇಂದ ಇದ್ಬೇಕು. ಅದಕ್ಕೆಲ್ಲ ಸೆನ್ಸರ್ ಇಂದ ಅದು ಟೆಂಪರೇಚರ್ ಇದಾಗೋದ್ರಿಂದ ನಮ್ಗೆ ಯಾವುದೋ ತೊಂದರೆ ಆಗೋದಿಲ್ಲ. ಅದು ಅಂದ್ರೆ ಈಗ ಮೊದಲು ಹಾಕಿದ ತಕ್ಷಣ ಸ್ವಲ್ಪ ಹೆಚ್ಚು ಉಷ್ಣ ಬೇಕಾಗುತ್ತೆ, ನಂತರ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ, ಹೇಗೆ? ಇಲ್ಲ, ಮೊದಲು ಕಡಿಮೆ ಉಷ್ಣದಿಂದ ಮಾಡಿ ಮತ್ತೆ ಅದು ಒಂದು 80 degrees ವರೆಗೆ ಟೆಂಪರೇಚರ್ ಇಂದ ಒಣಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ತುಂಬಾ ಕಮ್ಮಿ ಟೆಂಪರೇಚರ್ ಕೊಡಬೇಕು. ಅದೇ ಕಂಪ್ನಿ ಅವರದೇ ಅದಕ್ಕೆ ಟೆಂಪರೇಚರ್ ಎಲ್ಲ ಸೆಟ್ ಮಾಡಿದ್ದಾರೆ, ಅದೇ ಆಟೋಮೆಟಿಕ್ ಆಗಿ ಅದು ರನ್ ಆಗ್ತಾ ಹೋಗುತ್ತೆ. ಇಲ್ಲೆಲ್ಲ ಕಟಾವಿಗೆ ಬಂದ ಸಂದರ್ಭದಲ್ಲಿ ಎಷ್ಟು ಜನ ಕಾಫಿ ಬೆಳೆಗಾರರು ಅಥವಾ ಏಲಕ್ಕಿ ಬೆಳೆಗಾರರು ನಿಮ್ಮ ಈ ಒಂದು ವ್ಯವಸ್ಥೆಯ ಪ್ರಯೋಜನವನ್ನ ಮಾಡ್ಕೊಳ್ತಾರೆ? ಒಂದು 10-15 ಗಂಟ ಇಲ್ಲಿ ಪ್ರಯೋಜನ ಮಾಡ್ತಾ ಇದ್ದಾರೆ. ಇನ್ನು ಜನರು ಯಾರಾದರೂ ಬಂದರೂ ಸಮೇತ ಅವರಿಗೆ ಅನುಕೂಲ ಮಾಡಿಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಎಷ್ಟೋ ಕಡೆಗೆ ಒಬ್ಬೊಬ್ಬರೇ ಇಷ್ಟೊಂದು ಬಂಡವಾಳ ಹಾಕಿ ಡ್ರೈಯರು ಕ್ಲೀನರ್ ಅನ್ನ ಮಾಡ್ಕೊಳ್ಳಿಕ್ ಆಗುದಿಲ್ಲ ಅಥವಾ ತಂದಿಟ್ಕೊಳ್ಳಿಕ್ ಆಗುದಿಲ್ಲ. ನೀವು ಈ ತರ ಸುಸಜ್ಜಿತವಾದ ವ್ಯವಸ್ಥೆನ ಮಾಡ್ಕೊಂಡಿರೋದ್ರಿಂದ ಬೆಳೆಗಾರರು, ಸಣ್ಣ ಪುಟ್ಟವರು, ಮಧ್ಯಮ ಬೆಳೆಗಾರರು ಇದರ ಪ್ರಯೋಜನವನ್ನ ಮಾಡ್ಕೊಳ್ಬಹುದು. ಕರೆಂಟ್ ಹೋಯ್ತಂದ್ರೂ ಜನರೇಟರ್ ನ ಖರೀದಿ ಮಾಡಿಕೊಂಡು ಉಪಯೋಗಿಸ್ಕೊಳ್ತದಿರಲ್ವಾ? ಹೌದು, ಬೇಕೇ ಬೇಕು, ಅದಕ್ಕೆ ವಿದ್ಯುತ್ ಬೇಕೇ ಬೇಕು, ಅದರಿಂದಾಗಿ ಜನರೇಟರ್ ಎಲ್ಲ ವ್ಯವಸ್ಥೆ ಬೇಕು. ನೀವೆಲ್ಲ ಬೆಳೆದದ್ದನ್ನ ಬೆಲೆ ನೋಡ್ಕೊಂಡು ಅದೇ ವರ್ಷದಲ್ಲಿ ಕೊಟ್ಬಿಡ್ತೀರಾ ಅಥವಾ ದಾಸ್ತಾನು ಇಟ್ಕೊಂಡು ಒಂದು 6 ವರ್ಷ ಆದ್ಮೇಲೆ ಮಾರಾಟ ಮಾಡ್ತೀರಾ, ಹೇಗೆ? ಸಮಯ ನಮ್ಮ ಸಂದರ್ಭ ನೋಡ್ಕೊಂಡು ಮಾಡ್ತೀವಿ. ತುಂಬಾ ದಾಸ್ತಾನು ಇಡುವಂತ ವ್ಯವಸ್ಥೆ ಆಗೋದಿಲ್ಲ, ಅಂದ್ರೆ ಕೆಲಸದವರಿಗೆ ಅವರಿಗೆ ಇವರಿಗೆ ಪೇಮೆಂಟ್ ಕೊಡಬೇಕಾಗಿದ್ರೆ ನಮ್ಗೆ ತುಂಬಾ ದಾಸ್ತಾನು ಮಾಡ್ಲಿಕ್ಕೆ ಅಂತ ಅನುಕೂಲತೆ ಇಲ್ಲ. ಏಲಕ್ಕಿ ಬೆಳೆ ಎಷ್ಟು ಲಾಭದಾಯಕ, ಎಷ್ಟು ಖರ್ಚು ಬರುತ್ತೆ ಒಂದ್ ಎಕರೆಗೆ ಅಂತ ಅನ್ಕೊಂಡು ಹೇಳ್ಬೋದಾ? ಖರ್ಚು ಹೇಳ್ಬೋದು, ಒಂದ್ ಎಕರೆಗೆ ಅಂದ್ರೆ ಅದು ಒಂದು 50% ಖರ್ಚು ಇರುತ್ತೆ. ಅದಕ್ಕೆ ಖರ್ಚು ತುಂಬಾ ಜಾಸ್ತಿ, ಬೆಲೆ ಚೆನ್ನಾಗಿದ್ರೆ ನಮ್ಗೆ ಲಾಭ ಜಾಸ್ತಿ ಇರುತ್ತೆ. ಬೆಲೆ ಕಮ್ಮಿ ಆದಾಗ ಅದನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಕೆಲಸದವ್ರು ಬೇಕೇ ಬೇಕಾಗಿದ್ರ ಕಾರಣದಿಂದ ಮೇಂಟೈನ್ ಮಾಡುವಂತ ಇದು ಸ್ವಲ್ಪ ದುಬಾರಿ ಆಗಿರುತ್ತೆ. ಇದು ಹಣ್ಣಿನ ಕಟಾವು ಬಹಳ ಮುಖ್ಯ, ಸುಮ್ಸನೆ ಎಲ್ಲದನ್ನು ಕೆತ್ತು ಒಣಕ್ಲಿಕ್ಕೆ ಆಗುದಿಲ್ಲ. ಇದಕ್ಕಾಗಿ ನುರಿತ ಕಾರ್ಮಿಕರು ಬೇಕು, ಯಂತ್ರಗಳು ಇನ್ನು ಆ ಒಂದು ವಿಚಾರದಲ್ಲಿ ಬಳಕೆಗೆ ಬಂದಿಲ್ಲ. ಹಾಗಾಗಿ ಕೆಲವೊಂದು ಕೆಲಸಗಳಿಗೆ ಜನ ಬೇಕೇ ಬೇಕಾಗ್ತದೆ. ಇಲ್ಲೆಲ್ಲ ಹೇಗೆ ನುರಿತ ಕಾರ್ಮಿಕರು ಲಭ್ಯ ಇದ್ದಾರೆ? ಕಾರ್ಮಿಕರು ಲಭ್ಯ ಇದ್ದಾರೆ, ಇವಾಗ ಕಾರ್ಮಿಕರ ಅಂತ ಕೊರತೆ ಏನಿಲ್ಲ, ಆದರೆ ಅವ್ರನ್ನ ಮೇಂಟೈನ್ ಮಾಡೋದು ಬೆಲೆ ಇಲ್ಲದಿರುವ ಟೈಮಲ್ಲಿ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಒಬ್ಬೊಬ್ರು ಎಷ್ಟು ಹಣ್ಣನ್ನ ಕೀಳ್ಬಹುದು ಒಂದಿನಕ್ಕೆ? ಒಂದು ದಿನಕ್ಕೆ ಒಳ್ಳೆ ಫಸಲಿದ್ದ ಟೈಮ್ ಹಸಿ 10 kg ಗಂಟ. ಇನ್ನು ಗುತ್ತಿಗೆ ಕೊಡ್ತೀರಾ ಅಥವಾ ದಿನಗೂಲಿ ಕೊಡ್ತೀರಾ? ದಿನಗೂಲಿ. ಅದು ಇಲ್ಲೆಲ್ಲ ಏನು ಏಲಕ್ಕಿಗೆ ಬಾಧೆ ಮಾಡುವ ಪ್ರಾಣಿಗಳು, ಪಕ್ಷಿಗಳು ಅಥವಾ ಇತರ ಜೀವಿಗಳು? ಸಣ್ಣ ಪುಟ್ಟ ಅಳಿಲು ಮತ್ತೆ ಇಂಥದ್ದು ಮಾತ್ರ ಇದಾಗುತ್ತೆ, ಇನ್ನು ಕೀಟಗಳು ಸ್ವಲ್ಪ ಜಾಸ್ತಿ ತೊಂದರೆ ಇರುತ್ತೆ ಅದರದ್ದು. ಅದಕ್ಕೆ ಸಿಂಪರಣೆ ಮಾಡ್ತೀರಾ ಹೇಗೆ? ಅದು ಪೆಸ್ಟಿಸೈಡ್ ಮತ್ತೆ ಇದೆಲ್ಲ ಸಿಂಪರಣೆ ಮಾಡ್ತೀವಿ. ಅದು ಅಪ್ಪಂಗಳದಲ್ಲಿ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿ ಇದೆ, ಅಲ್ಲಿಯ ತಜ್ಞರು ಇಲ್ಲಿಗೆ ಬಂದಿರೋದು ಅಥವಾ ನೀವು ಹೋಗಿರೋದು ಸಲಹೆ ಪಡ್ಕೊಂಡು ಬಂದಿರೋದು ಹೀಗಿದೆಯಾ? ನಾವು ಹೋಗಿದ್ದೀವಿ, ಅಂಕೇಗೌಡರ ಸಲಹೆ ಎಲ್ಲ ತಗೊಂಡಿದ್ದೀವಿ, ಅವರು ಬಂದಿಲ್ಲ. ಆದ್ರೆ ಅಲ್ಲಿ ಇಲ್ಲಿ ಸಂಪರ್ಕ ಮಾಡ್ತಾ ಇರ್ತೀವಿ. ನೀವು ಕರೆದಿಲ್ವಾ ಅಥವಾ ಕರೆದ್ರು ಅವರ ಸಮಯ ಅವಧಿಗೆ ಬಂದಿಲ್ವಾ? ಸಮಯ ಅವಧಿಗೆ ಬಂದಿರ್ಲಿಕ್ಕಿಲ್ಲ. ಏಲಕ್ಕಿಗೆ ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ, ಸಗಣಿ ಗೊಬ್ಬರ ಆಗಲಿ ಸಾವಯವ ಗೊಬ್ಬರ ಮತ್ತು ನೀರನ್ನು ಸಹ ಒಂದು ಹದವಾಗಿ ಕೊಡ್ತಾ ಇರಬೇಕು. ನಿಮ್ದು ತೀರಾ ತಗ್ಗು ಪ್ರದೇಶ ಅಲ್ಲ, ಈ ಒಂದು ಎರಡು ವಿಚಾರದ ಬಗ್ಗೆ ಹೇಳಿ. ಮೊದಲದು ಸಾವಯವ ಗೊಬ್ಬರ ಪೂರೈಕೆ, ನೀವು ದನಕರುಗಳನ್ನ ಸಾಕೊಂಡಿಲ್ಲ ಅಂತ ಅನ್ಸುತ್ತೆ, ಹೇಗ್ ಮಾಡ್ಕೊಳ್ತೀರಿ, ಎಲ್ಲಿಂದ ತರಿಸ್ತೀರಿ, ಹೇಗ್ ಕೊಡ್ತೀರಿ? ನಮ್ಮ ಊರೊಳಗೇನೆ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ನೋಡಿ ಕಲೆಕ್ಟ್ ಮಾಡಿ ತರ್ತೀವಿ. ಅದಕ್ಕೆ ಸಗಣಿ ಗೊಬ್ಬರ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂತದ್ದು, ಅದರಿಂದಾಗಿ ಅದನ್ನು ಕೊಡ್ಲೇಬೇಕಾಗುತ್ತೆ. ವರ್ಷಕ್ಕೊಂದು ಸಲ ಆದ್ರೂ ಕೊಡ್ಲೇಬೇಕಾಗುತ್ತೆ. ಅದು ಎಷ್ಟು ಕೊಡ್ತೀರಿ? ಒಂದು ಬುಡಕ್ಕೆ ಒಂದು 10 kg ಅಂದಾಜು, ಗಿಡದ ಇದನ್ನ ನೋಡ್ಕೊಂಡು ಅದಕ್ಕೆ ಅಂದಾಜು 10 kg. ನೀರಿನ ವ್ಯವಸ್ಥೆ ಹೇಗಿದೆ, ಆಮೇಲೆ ಹೇಗೆ ನೀರು ಉಣಿಸ್ತೀರಿ? ನೀರಿನ ವ್ಯವಸ್ಥೆ ಕೃಷಿ ಹೊಂಡ ಇದೆ, ಮೋಟ್ರಲ್ಲೇ ಜಾಸ್ತಿಯಾಗಿ ವ್ಯವಸ್ಥೆ ಮಾಡ್ತೀವಿ. ಬೇಸಿಗೆಯಲ್ಲಿ ಎಲ್ಲಾ ಬೆಳೆಗಳಿಗೂ ಒಂದ್ ರೀತಿಯಲ್ಲಿ ನೀರಿನ ದಾಹ, ಏಲಕ್ಕಿಗೆ ಕೊಡ್ಲೇಬೇಕು, ಇಲ್ಲದೆ ಹೋದ್ರೆ ಮುಂದೆ ಫಸಲು ಕಡಿಮೆ ಆಗ್ತದೆ, ಹೇಗೆ ಈ ನಿಟ್ಟಿನಲ್ಲಿ ಗಮನ ಹರಿಸಿದ್ರಿ? ಗಿಡಕ್ಕೆ ಒಂದು ಅಂದಾಜಿಗೆ ತಕ್ಕಂತೆ ನಾವು ನೋಡಿಕೊಂಡು ನೀರು ಕೊಡ್ತಾ ಇರ್ತೀವಿ. ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಏಲಕ್ಕಿಗೆ ಬೇಸಿಗೆಯಲ್ಲಿ ಮಾತ್ರ. ಅದಕ್ಕಾಗಿ ಬೋರ್ವೆಲ್ಗಳು ಅಥವಾ ಕೆರೆ ಕೊಳ ಕಟ್ಟೆ ಈ ತರ? ಅದೇ ಕೃಷಿ ಹೊಂಡ ಇದೆ. ಖಾಲಿ ಆದ ತಕ್ಷಣ ಮತ್ತೆ ತುಂಬುತ್ತಾ? ಹಾ, ಅದು ನ್ಯಾಚುರಲ್ ಆಗಿ ಅದೇ ತುಂಬುತ್ತೆ. ಇದು ನಮಗೆ ಬೇಕಾದಷ್ಟು ಇದೆ ನಮ್ಮ ಹತ್ರ. ಹೇಗೆ ಹನಿ ನೀರಾವರಿ, ತುಂತುರು ನೀರಾವರಿ ಅಥವಾ ದೊಡ್ಡ ಜಟ್ಟ ಹಾಕಿ ನೀರು ಉಣಿಸೋದು, ಯಾವ ಕ್ರಮ ಅನುಸರಿಸ್ತದ್ರಿ? ತುಂತುರು ನೀರಾವರಿ ರೈನಲ್ಲಿ ಹೊಡಿತೀವಿ. ಬೇಸಿಗೆಯಲ್ಲಿ ವಾರಕ್ಕೊಂದ್ಸಾರಿ ಕೊಡ್ತೀರಾ ಅಥವಾ ಎರಡು ಮೂರು ದಿನಕ್ಕೊಂದ್ಸಾರಿ ಕೊಟ್ಕೊಂಡು ಹೋಗ್ತೀರಾ? ಒಂದು 10 ದಿನಕ್ಕೊಂದ್ಸಲಲ್ಲ ಅಂದಾಜು. ಸಗಣಿ ಗೊಬ್ಬರ ಯಾವಾಗ ಕೊಡ್ತೀರಿ? ಅದು ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಈ ಟೈಮಲ್ಲೇ ಕೊಡ್ತೀವಿ ನಾವು. ರಾಸಾಯನಿಕ ಗೊಬ್ಬರ? ಅದು ಮಳೆ ಬಿದ್ದಾಗ ಕೊಡ್ತೀವಿ. ಅದನ್ನು ಎಷ್ಟು ಸರಿ ಕೊಡ್ತೀರಿ ವರ್ಷಕ್ಕೆ? ವರ್ಷದಲ್ಲಿ ಒಂದೆರಡು ಸಲ ರಾಸಾಯನಿಕ ಗೊಬ್ಬರ ಕೊಡ್ತೀವಿ, ಮಳೆ ಸ್ಟಾರ್ಟಿಂಗಲ್ಲಿ ಒಂದು, ಮಳೆ ಹೋಗ್ಬೇಕು ಅಂತ. ಮಣ್ಣಿನ ಫಲವತ್ತತೆ ಚೆನ್ನಾಗಿತ್ತಂದ್ರೆ ಯಾವುದೇ ಗಿಡ ಯಾವುದೇ ಸಸ್ಯ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಹೋಗ್ತದೆ, ಇಳುವರಿನು ಉತ್ತಮವಾಗಿ ಸಿಗುತ್ತೆ. ಮೋಹನ್ ಅವರೇ, ನೀವು ಆಸಕ್ತಿಯಿಂದ ಈ ಒಂದು ಏಲಕ್ಕಿಯನ್ನ ಬೆಳೀತಾ ವಿಸ್ತರಿಸ್ತಾ ಹೋಗ್ತದ್ರಿ, ಕಾಫಿಗಿಂತ ಈ ಭಾಗದಲ್ಲಿ ಏಲಕ್ಕಿ ಚಲೋ ಅನಿಸುತ್ತಾ, ಲಾಭದಾಯಕ ಅನಿಸುತ್ತಾ? ಹೇಗೆ ಏಲಕ್ಕಿ ಲಾಭದಾಯಕ ಇದೆ? ಲಾಭದಾಯಕ ಇಲ್ಲ ಅಂತ ಹೇಳುವಂಥದ್ದಲ್ಲ, ಏಲಕ್ಕಿ ಇದೆ. ಕಾಫಿನೂ ಇಲ್ಲಿ ಬೆಳೀತಿದ್ದಾರೆ, ಕಾಳುಮೆಣಸು ಪರವಾಗಿಲ್ಲ, ಕೆಲವೊಬ್ರು ಅಷ್ಟಕ್ಕಷ್ಟೇ ಅಂತ ಮಾತಾಡೋರಿದ್ದಾರೆ. ಕಾಫಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಏಲಕ್ಕಿ ಲಾಭದಾಯಕ ಅಂತ ನಿಮ್ಮ ಅಭಿಪ್ರಾಯ ಅಲ್ವಾ? ಹೌದು, ಕಾಳುಮೆಣಸು ನಮ್ಮ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ಕಾಫಿ ಮತ್ತೆ ಏಲಕ್ಕಿ ಜಾಸ್ತಿಯಾಗಿ ಬೆಳಿಬಹುದು ಅಂತ ಹೇಳ್ಬಿಟ್ಟು ನಮ್ಮ ಒಂದು. ಎಷ್ಟೋ ಜನ ವ್ಯಾಪಾರದಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಾರೆ, ಹಾಗೆ ಮುಂದುವರಿತಾರೆ, ನೀವು ವ್ಯಾಪಾರದಲ್ಲಿ ಕಳ್ಕೊಂಡಿರ್ಲಿಕ್ಕಿಲ್ಲ, ಏನಂತೀರಿ? ಇಲ್ಲ, ವ್ಯಾಪಾರದಲ್ಲಿ ಏನು ತೊಂದರೆ ಆಗ್ಲಿಲ್ಲ, ಆದ್ರೆ ಕೃಷಿ ಸಮೇತ ಜೀವನಕ್ಕೆ ಒಂದು ಒಳ್ಳೆ ಮಾರ್ಗ ಇರುವಂತ ಒಂದು ಇದೆ. ವ್ಯಾಪಾರ ನೋಡಿಕೊಂಡು ಅದರಲ್ಲಿ ಗಳಿಕೆ ಮಾಡಿಕೊಂಡ್ರಿ ಸಾಕಾಯ್ತು, ಕೃಷಿಗೆ ಬಂದಿದ್ರೆ ಇದರಲ್ಲೂ ಏನೆಲ್ಲ ಹೊಸತನವನ್ನ ಕಾಣ್ಲಿಕ್ಕೆ ಹೊರಟಿದ್ರಿ, ಅನುಕೂಲವನ್ನು ನೀವು ನೋಡ್ತಾ ಇದ್ರಿ. ಎಷ್ಟು ವಯಸ್ಸು ಮೋಹನ್ ಅವರೇ ತಮಗೆ? ನಮಗೆ 47. ಒಂದು ಒಳ್ಳೆಯ ವಯಸ್ಸಿನಲ್ಲಿ ಕೃಷಿಗೆ ಕೈ ಹಾಕಿದರೆ ಇನ್ನು 10-15 ವರ್ಷ ತೊಂದರೆ ಇಲ್ಲ, ನಿಮ್ಮ ಮನಸ್ಸು ಅದಕ್ಕೆ ಒಗ್ಗಿಕೊಳ್ಳುತ್ತೆ, ಮತ್ತೆ ಅದರಲ್ಲಿ ಸಾಧನೆ ಮಾಡಬೇಕನ್ನೋ ಒಂದು ಬಯಕೆ ಇದ್ದೇ ಇರುತ್ತೆ. ನೆಲ್ಲಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿಯನ್ನು ಬೆಳೆದು ಇಲ್ಲಿ ಅದನ್ನು ಒಣಗಿಸಲಿಕ್ಕೆ ಡ್ರೈಯರು ಕ್ಲೀನರು ಇದನ್ನೆಲ್ಲ ಇಟ್ಕೊಂಡು ನಿಮಗೂ ಪ್ರಯೋಜನ ಮಾಡಿಕೊಂಡು ಬೇರೆಯವರಿಗೂ ಒಂದು ಸಹಕಾರ ಕೊಟ್ಟಂಗೆ ಆಗ್ತದೆ ಅಂತ ಅಂದ್ಕೊಂಡು ಸಾಕ್ತದ್ರಿ. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಮೋಹನ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಕೇಳಿದ್ರೆ ಇದುವರೆಗೆ ಸೋಮರಪೇಟೆ ತಾಲೂಕು ಗರ್ವಾಲಯ ಪಾಸೂರ ಬಿ ಮೋಹನ್ ಅವರ ಜೊತೆಗೆ ಅವರ ಏಲಕ್ಕಿ ಕೃಷಿಯಲ್ಲಿನ ಅನುಭವ ಹಾಗೂ ಒಣಗಿಸಲಿಕ್ಕೆ ವ್ಯವಸ್ಥೆ ಮಾಡಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಅನುಭವಗಳನ್ನು ಪಡೆದುಕೊಂಡ್ವಿ, ವಿಚಾರಗಳನ್ನು ಅವರು ನೀಡಿದ್ದಾರೆ. ಅವರ ಸಂಪರ್ಕಕ್ಕೆ ಸಂಖ್ಯೆ 9845385531, 9845385531. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ವೃಕ್ಷಗಳ ಬಗ್ಗೆ ಈಗ ಹಾಡನ್ನ ಪ್ರಸಾರ ಮಾಡ್ತಿದ್ವಿ ಕೇಳುಗರೆ. ಬಿ ಎ ಗಣೇಶ್ ಅವರು ಈ ಗೀತೆಯನ್ನ ಹಾಡಿದ್ದಾರೆ. ಮರಗಳೇ ವರಗಳು ಇವೇ ಜೀವಂತ ದೇವರುಗಳು, ಮರಗಳೇ ಆನಂದವೆಲ್ಲಿ, ಮರಗಳಿಲ್ಲದೆ ಆಮ್ಲಜನಕವೆಲ್ಲಿ, ಹಸಿರಿಲ್ಲದೆ ಆನಂದವೆಲ್ಲಿ, ಮರಗಳೇ ಹಲವೆಡೆ ನಮಗಿರಲಿ ಹಸಿರು, ಹಲವು ಜೀವಿಗಳಿಗೆ ಇದು ಉಸಿರು. ಎಲ್ಲೆಡೆ ನೆಟ್ಟರೆ ಹಸಿರು ಆಗುತ್ತಿರಲಿ ಆಗಾಗ್ಗೆ ಕೈ ಕೆಸರು. ಕಾಡಿನಿಂದ ನಾಡು ಬೆಳೆಸಿ ಕಡಿಯುವ ಮನಗಳನ್ನು ಅಳಿಸಿ ಪರಿಸರ ಮಾಲಿನ್ಯ ಸರಿಸಿ ಕೃಷಿ ವೃಕ್ಷ ತತ್ವ ಪಾಲಿಸಿ ಪರಿಸರ ಮಾಲಿನ್ಯ ಸರಿಸಿ ಕೃಷಿ ವೃಕ್ಷ ತತ್ವ ಪಾಲಿಸಿ. ಮರಗಳೇ ವರಗಳು ಇವೆ ಜೀವಂತ ದೇವರುಗಳು. ಕಡಿಯುವುದು ಶೋಭೆಯಲ್ಲ, ಕಡಿಯುವುದು ಒಳಿತಲ್ಲ, ವಿಷವೂ ತರವಲ್ಲ, ಕಸವೂ ಅಪಾಯವಲ್ಲ. ಮನೆ ಕಟ್ಟಲು ಮರಗಳು, ಗೊಬ್ಬರ ಮಾಡಲು ಮರಗಳು, ಜೀವಿಗಳ ಉಳಿವಿಗೆ ಮರಗಳು, ರಕ್ಷಣೆಗೆ ಆಗುತ್ತಿರಲಿ ಕೆಲಸಗಳು. ಜೀವಿಗಳ ಉಳಿವಿಗೆ ಮರಗಳು, ರಕ್ಷಣೆಗೆ ಆಗುತ್ತಿರಲಿ ಕೆಲಸಗಳು. ಮರಗಳೇ ಮರಗಳು ಇವೆ ಜೀವಂತ ದೇವರುಗಳು. ಔಷಧಿಗಳಿಗೆ ಮರಗಳಿರಲಿ, ಆಸರೆಗೆ ಮರಗಳಿರಲಿ, ಹಣ್ಣು ಆಹಾರಕ್ಕೂ ಮರಗಳಿರಲಿ, ಇದಕ್ಕಾಗಿಯೇ ಕಾಳಜಿ ಎಲ್ಲರಲ್ಲಿರಲಿ. ಕಣ್ಣಿಗೆ ಹಸಿರು ಚೆನ್ನ, ಆರೋಗ್ಯಕ್ಕೂ ಹಸಿರು ಅಳಿತಣ್ಣ. ಕಣ್ಣಿಗೆ ಹಸಿರು ಚೆನ್ನ, ಆರೋಗ್ಯಕ್ಕೂ ಹಸಿರು ಒಳಿತಣ್ಣ. ಮಣ್ಣಿಗೂ ಹಸಿರು ಬೇಕಣ್ಣ, ಸಕಲ ಜೀವಿಗಳಿಗೂ ಹಸಿರು ಚಂದವಣ್ಣ. ಮಣ್ಣಿಗೂ ಹಸಿರು ಬೇಕಣ್ಣ, ಸಕಲ ಜೀವಿಗಳಿಗೂ ಹಸಿರು ಚಂದವಣ್ಣ. ಮರಗಳೇ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲ ಒಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 14,600 ರೂಪಾಯಿಂದ 15,000 ರೂಪಾಯಿ, ಅರಬಿಕಾ ಚೆರಿ 7,575 ರೂಪಾಯಿಂದ 7,800 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 10,050 ರೂಪಾಯಿಂದ 10,500 ರೂಪಾಯಿ, ರೊಬೆಸ್ಟಾ ಚೆರಿ 5,150 ರೂಪಾಯಿಂದ 5,200 ರೂಪಾಯಿ. ಒಣ ಅಡಿಕೆ ಧಾರಣೆ ಕ್ವಿಂಟಲ್ಗೆ ಹೊಸದು 32,000 ರೂಪಾಯಿಂದ 38,300 ರೂಪಾಯಿ, ಹಳೆಯದು 37,000 ರೂಪಾಯಿಂದ 45,500 ರೂಪಾಯಿ. ಕಾಳುಮೆಣಸು ಕ್ವಿಂಟಲ್ಗೆ 48,500 ರೂಪಾಯಿಂದ 49,000 ರೂಪಾಯಿಗಳು. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಚೊಂಪೆ. ಸುದ್ದಿ ಚೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನವರ. ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿಯ ರಾಜ್ಯ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರಾದವು ಇಂದು ಮಡಿಕೇರಿಪೇಟೆನ ಹಿಲ್ ರಸ್ತೆಯಲ್ಲಿರುವ ನಗರಸಭಾ ಹಿರಿಯ ಪ್ರಾಥಮಿಕ ಹೈಸ್ಕೂಲ್, ಮಹದೇವಪೇಟೆನ ನಗರಸಭಾ ಹಿರಿಯ ಪ್ರಾಥಮಿಕ ಹೈಸ್ಕೂಲ್, ಸಂತ ಜೋಸೆಫರ ಕಾಲೇಜ್ ಹಂಗೆ ಪೀಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಮತಗಟ್ಟೆ ಕೇಂದ್ರಗಳಿಗೆ ಖುದ್ದಾಗಿ ಭೇಟಿ ಕೊಟ್ಟು ನೋಡಿದೆ. ಅಲ್ಲಿಂದ ಮಾತಾಡಿ, ಮತಗಟ್ಟೆ ಕೇಂದ್ರಗಳಲ್ಲಿ ಎಲ್ಲ ವ್ಯವಸ್ಥೆಗಿರೋಕ್ಕೂ 80 ವರ್ಷದ ಮ್ಯಾನಿರವು ಎಷ್ಟು ಜನ ಒಳೋತ ಹೇಳೋದನ್ನು ನೋಡಿಕೊಳ್ಳೋಕ್ಕೂ, ಕಳೆದ ಸಲ 60%ಕ್ಕಿಂತ ಕಮ್ಮಿ ಮತದಾನ ಆಗಿರುವ ಮತಗಟ್ಟೆಗಳಿಗೆ ಹೋಗಿ ನೋಡಿ, ವೋಟರ್ ಹೆಲ್ಪ್ಲೈನ್ ಆ್ಯಪ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಹುಟ್ಟ ಅಂತ ಹೇಳೋದನ್ನು ನೋಡಿಕೊಂಡು ಮಾಹಿತಿ ಕೊಡೋಕ್ಕೂ ತಾ ಸೂಚನೆ ಕೊಟ್ಟೋ. ಹಾಗೆ ಮತಗಟ್ಟೆ ಕೇಂದ್ರಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡೋಕ್ಕೂ, ಯಾರೂ ಸಹ ಬಿಸಿಲಿ ಸಾಲಾಗಿ ನಿಲ್ಲದೆ ನೆರಳಿ ಕುದ್ದುಕಣಿಕೆ ವ್ಯವಸ್ಥೆ ಮಾಡೋಕ್ಕೂ, ಮತದಾರರ ಪಟ್ಟಿಯಲ್ಲಿ ಹೆಸರಿರುವ ಎಲ್ಲವೂ ಓಟ್ ಹಾಕಿಕೆ ಜಾಗೃತಿ ಬರೆಸೋಕ್ಕೂ, ಎಷ್ಟೇ ಕೆಲಸಗಿದ್ದರೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿ ಮಾಡಿಕೆ ಅರ್ಹರೆಲ್ಲವೂ ಓಟ್ ಮಾಡೋಕ್ಕೂ ಇದಕ್ಕಾಗಿ ಇನ್ನು ಜಾಗೃತಿ ಬರೆಸೋಕ್ಕೂ ತಾ ಸೂಚನೆ ಕೊಟ್ಟೋ. ಅಲ್ಲಿಂದ ಜಿಲ್ಲಾ ಪಂಚಾಯತಿನ ಕೆಡಿಪಿ ಸಭಾ ಮಾಡಲಿ ಅಧಿಕಾರಿಗಳೊಟ್ಟಿಗೆ ನಡೆದ ಸಭೆಯಲ್ಲಿ ಮಾಹಿತಿ ತಕೊಂಡು ಮಾತಾಡಿ, ಚುನಾವಣೆ ಹತ್ರ ಬರ್ತಾ ಉಂಟು, ಸ್ವೀಪ್ ಚಟುವಟಿಕೆನ ಇನ್ನು ಚುರುಕು ಮಾಡೋಕ್ಕೂ, ಮತಗಟ್ಟೆ ಕೇಂದ್ರಗಳಲ್ಲಿ ಎಲ್ಲ ವ್ಯವಸ್ಥೆಗಿರೋಕ್ಕೂ, ಮತದಾನದ ಮಹತ್ವದ ಕುರಿತು ಹಾಲ್ನ ಪ್ಯಾಕೆಟ್, ಎಲ್ಪಿಜಿ, ಬಸ್ ಟಿಕೆಟ್ ಹೀಗೆ ಸುಮಾರು ಕಡೆಗಳಲ್ಲಿ ಜಾಗೃತಿ ಬರೆಸೋಕ್ಕೂ ತಾ ಸೂಚನೆ ಕೊಟ್ಟು. ಸಭೆಯಲ್ಲಿ ಜಿಲ್ಲಾ ಪಂಚಾಯತಿನ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಅವರು ಸೇರಿದಂಗೆ ಎಲ್ಲ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದವು. ಅರೆ ಸೇನಾಪಡೆ ನಿವೃತ್ತ ಯೋಧರ ಸಮಾವೇಶ ಇದೇ ತಿಂಗಳ ತಾರೀಕು 23ಕ್ಕೆ ಬೆಳಿಗ್ಗೆ 10:30 ಗಂಟೆಗೆ ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪದ ಪರಿಮಳ ಮಂಗಳ ವಿಹಾರ ಸಭಾ ಮಾಡಲಿ ಏರ್ಪಾಡಾಟು. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅಂತಿಮ ವರ್ಷದ ಅರಣ್ಯ ವಿಷಯದಲ್ಲಿ ಬಿಎಸ್ಸಿ ಪದವಿ ಓದ್ತಿರುವ ದಯಾನ ಮೋನಿಶವು ಜರ್ಮನಿಗೆ ಸಾಗರೋತ್ತರ ತರಬೇತಿಗೆ ಹೋಗ್ತಾಳು. ಇವು ಕೋಪಟ್ಟಿ ಗ್ರಾಮದ ದಯಾನ ಪ್ರಿನ್ಸಿಪಾಲ್ ರಾಮಕೃಷ್ಣ ಅವರ ಮಗಳು. ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಯುವ ಒಕ್ಕೂಟ, ತಾಲೂಕು ಯುವ ಒಕ್ಕೂಟ, ಸ್ನೇಹಿತರ ಯುವಕ ಸಂಘ, ಅಡ್ಕದ ಬಾಣೆ, ಗಾಳಿಬೀಡು ಸೇರಿದಂತೆ ಸುಮಾರು ಸಂಘಗಳ ಕೂಡುಕೂಟಲಿ ಯುಗಾದಿ ಹಬ್ಬದ ಪ್ರಯುಕ್ತ 40ನೇ ವರ್ಷದ ವಾರ್ಷಿಕೋತ್ಸವ, ಹಾಗೆ ಗ್ರಾಮೀಣ ಆಟೋಟ, ಜಿಲ್ಲಾ ಮಟ್ಟದ ವಾಲಿಬಾಲ್ ಮತ್ತು ಥ್ರೋಬಾಲ್ ಆಟ, ರಕ್ತದಾನ ಶಿಬಿರ ಇದೇ ತಿಂಗಳ ತಾರೀಕು 22ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ, ಗಾಳಿಬೀಡಿನ ಅಡ್ಕದ ಬಾಣಿಲಿ ಏರ್ಪಾಡಾಟು, ಹಾಗೆ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಸಹ ನಡೆದಂತ ಆಯೋಜಕರು ತಿಳಿಸಿಡು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇವರ ಕೂಡುಕೂಟಲಿ, ಜಿಲ್ಲೆನ ಪಟ್ಟಣ ಸಹಕಾರ ಬ್ಯಾಂಕ್ ಪತ್ತಿನ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರಿಗೆ ಸಹಕಾರ ಸಂಘಗಳಿಗೆ ಅನ್ವಯ ಆಗುವ ತೆರಿಗೆಗ, ಹಾಗೆ ಸಂಘಗಳ ಆಡಳಿತ ಮಂಡಳಿ ಸದಸ್ಯರ ಬದ್ಧತೆ ಮತ್ತು ಬಾಂಧವ್ಯತೆ ಕುರಿತು ವಿಶೇಷ ಶಿಕ್ಷಣ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 11 ಗಂಟೆಗೆ ಕುಶಾಲನಗರ ಮಾರ್ಕೆಟ್ ರಸ್ತೆನ ಪ್ಯಾಕ್ಸ್ ಸಭಾಬಾಡಿಲಿ ಏರ್ಪಾಡಾಟು. ಮಡಿಕೇರಿ ಸಾಯಿ ಸಂಸ್ಥೆನ ಕಡೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ನಾಡ್ದು ತಾರೀಕು 22ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಮಡಿಕೇರಿ ಹಾಕಿ ಟರ್ಬಾಣಿಲಿ ಹೆಣ್ಣು ಜನರ ಹಾಕಿ ಆಟ ಏರ್ಪಾಡಾಟು. ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ಕಡೆಯಿಂದ ಯಾಲಕ್ಕಿ ಬೆಳೆಗಾರರಿಂದ ತಕ್ಕಂಡ ಯಾಲಕ್ಕಿನ ಮಾಲೆ ಮಾಡಿ ಸದ್ಯದಲ್ಲಿ ಮಾರ್ಕೆಟಿಗೆ ಬಿಟ್ಟವೇತ ಸಂಘದ ಅಧ್ಯಕ್ಷ ಸೂದನ ಎಸ್ ಈರಪ್ಪವು ತಿಳಿಸಿಳು. ಕೊಡಗಿನ ಯಾಲಕ್ಕಿಗೆ ಒಳ್ಳೆ ಬೇಡಿಕೆ ಉಂಟು. ಸಭೆ ಜಂಬರ ಹಿಂಗೆ ಸುಮಾರು ಕಡೆಗಳಲ್ಲಿ ಯಾಲಕ್ಕಿ ಮಾಲಿನ ಬಳಸುವುದರಿಂದ ಬೆಳೆಗಾರರಿಗೆ ಒಳ್ಳೆದಾದೆ. ಇದನ್ನು ಹೂವಿನ ಮಾಲಿನಂಗೆ ತೆಗೆದು ಬಿಸಾಡುವಂಗೆ ಇಲ್ಲೇ, ಇದನ್ನು ಜೋಡಿಸಿಕೆ ತುಂಬ ಸುಲಭ ಉಂಟು. ಜಿಲ್ಲೆ ಹಾಗೆ ಹೊರಗಿನ ರಾಜ್ಯಗಳಿಗೂ ಯಾಲಕ್ಕಿನ ಮಾಲೆ ಮಾಡಿ ಕಳಿಸಿಕೆ ಕ್ರಮ ತಗೊಂಡವೆತ್ತ ಅವು ಮಾಹಿತಿ ಕೊಟ್ಟಳು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಡೆಯಿಂದ ಕೊಡುವ ನಾರಾಯಣರಾವ್ ದತ್ತಿನಿಧಿ ಇನಾಮನ ಬ್ರಹ್ಮಗಿರಿ ಕೊಡವ ವಾರಪತ್ರಿಕೆಯ ಸಂಪಾದಕ ಡಾಕ್ಟರ್ ಉಳಿಯಾಡ ಎಂ ಪೂವಯ್ಯವು ಮೈಸೂರಿನಲ್ಲಿ ನಡೆದ ಜಂಬರಲ್ಲಿ ಪಡ್ಕೊಂಡಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಡಿಕೇರಿ ಪ್ರಾದೇಶಿಕ ಕೇಂದ್ರ ಕಚೇರಿಯಲ್ಲಿ 2022-23 ಶೈಕ್ಷಣಿಕ ಸಾಲಿನ ಬೇರೆ ಬೇರೆ ವಿಷಯಗಳಿಗೆ ಸೇರಿಕೆ ಅವಕಾಶ ಉಂಟು. ಇದರ ಪ್ರಯೋಜನ ಚಾಕ್ರಿದಾರರು ಹಾಗೆ ಮಕ್ಕ ಪಡ್ಕೊಳಕತ್ತ ಕೇಂದ್ರದ ನಿರ್ದೇಶಕಿ ಸ್ಮಿತಾ ಸುಬ್ಬಯ್ಯವು ತಿಳಿಸಿಳು. ಕರ್ನಾಟಕ ಅರಣ್ಯ ಇಲಾಖೆಯನ್ನ ಕೊಡಗು ವೃತ್ತಲಿ ಒಟ್ಟು 5 ಆನೆ ಮಾವುತರ ಚಾಕ್ರಿನ ತುಂಬಿಸಿಗಣಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 30 ಆಖೀರಿ ದಿನಾತ ಅರಣ್ಯ ಸಂರಕ್ಷಣಾಧಿಕಾರಿಗ ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ನಾಲ್ಕೇರಿ ಬೇತ್ರಿ ಹೆಮ್ಮಾಡು ಗ್ರಾಮದ ಶ್ರೀ ವೆಂಕಟರಮಣ ಮತ್ತು ಅಮ್ಮನೂರು ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ವಾರ್ಷಿಕೋತ್ಸವ ಇದೇ 22 ಬುಧವಾರ ನಡೆಯಲಿದ್ದು, ಬೆಳಿಗ್ಗೆ 8 ಗಂಟೆಗೆ ಕಳಶಾಭಿಷೇಕ, 11 ಗಂಟೆಗೆ ಮಹಾಪೂಜೆ ದೇವರ ದರ್ಶನ, ಮಧ್ಯಾಹ್ನ 1 ಗಂಟೆಗೆ ಅನ್ನದಾನ ನಡೆಯಲಿದೆ, ಹಾಗೂ ಸಂಜೆ 4 ಗಂಟೆಗೆ ಕಾವೇರಿ ನದಿಯಲ್ಲಿ ದೇವರ ಜಳಕ, 9 ಸುತ್ತು ದೇವರ ಅಲಂಕಾರಿಕ ನೃತ್ಯ ಬಲಿ ನಡೆಯಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ. ಸಿಇಟಿ ಜೆಇಇ ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ಚಾಣಕ್ಯ ಕೋಚಿಂಗ್ ಸೆಂಟರ್ನ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ವಿರಾಜಪೇಟೆ ಹಾಗೂ ಮಡಿಕೇರಿಯಲ್ಲಿ ಸಿಇಟಿ ಜೆಇಇ ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು March 31 ಆರಂಭಗೊಳ್ಳಲಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ 8277-496-007. ಚೆಂಬೆ ಬೆಳೆಯೂರು ಶ್ರೀ ಈಶ್ವರ ಪಾರ್ವತಿ ದೇವರ ಕಾಲ್ತರ ನಮ್ಮ ಇಂದಿಲಿಂಜಿ ಇರೋ ತಂಜಂಗ್ ಎತ್ತರೆ ನಡಪ ಇಂದ್ ಭಂಡಾರ ಬಪ್ಪು 23 ಬೇಳಾಚೆ ಬಲ್ಲಿ ನಮ್ಮ ದೇವ ಬನಕ ಪೋಪು ಅತ್ತು ಪೋರಾಟ ವಸಂತ ಪೂಜೆ 24 ಬೊಳ್ಳ್ಯಾಚೆ ದೇವ ಕುಳಿಪಕ್ಕ ಪೋಪು ದೇವಡ ಆಟ ಭಕ್ತಂಗೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣಂದು ಕಟ್ಟಣಿತು ಅಧ್ಯಕ್ಷ ಆಡಳಿತ ಮಂಡಳಿ ಸದಸ್ಯಂಗ ಪಿಂಜಾವ್ ಊರುಕಾರ ಶ್ರೀ ಈಶ್ವರ ಪಾರ್ವತಿ ದೇವಸ್ಥಾನ ಚೆಂಬೆ ಬೆಳೆಯೂರು. ಕೊಡಗಿನ ಹೆಸರಾಂತ ಭಾರತೀಯ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿಂಜ ಬಾಳೆಯಡ ಒಕ್ಕಡ ಆದನೆಲ್ 21ನೇ ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ದಂಡಾಯಿರ್ತ 23 ಇದೇ ಏಪ್ರಿಲ್ ಮೇ ತಿಂಗತ್ಲ ನಾಪೋಕ್ಲೂರ ಜನರಲ್ ತಿಮ್ಮಯ್ಯ ಕಳಿ ಪರಂಬುಲು ನಡಪ ಎಂಟ್ರಿ ಕೊಡಪಕ್ಕ March 30 ಆಕಿರಿ ದಿನ ಒಕ್ಕಪ್ಪ ಸೌಲಭ್ಯದ ಕೊಡ್ಬಕ್ ಸಂಪರ್ಕ ಚಿಡಿ. ನಾಪೋಕ್ಲಿಲು ಕುಲೇಟಿರ ಅರುಣ್ ಬೇಬಾ, ಮಾದಾಪುರತ್ಲ ಐಚೆಟ್ಟಿರ ಜಯ, ಜಯ ನ್ಯೂಸ್ ಏಜೆನ್ಸಿ. ಸುಂಟಿಕೊಪ್ಪ ಮುಕ್ಕಾಟಿರ ವಸಂತ್, ವಸಂತ್ ನ್ಯೂಸ್ ಏಜೆನ್ಸಿ. ಚೆಟ್ಟಳ್ಳಿ ಪುತ್ತರಿರ ರಾಜೇಶ್ ಮುತ್ತಪ್ಪ, ಫ್ಲೋರ್ ಮಿಲ್. ಮಡಿಕೇರಿ ಕುಪ್ಪಣ್ಣ ಕಾರ್ಯಪ್ಪ, ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸರ ಎದಿಕೆ. ಮೂರ್ನಾಡ್ ಕಂಬೀರಂಡ ಯೋಗೀಶ್, ರಾಣಿ ಕೋಲ್ಡ್ ಸ್ಟೋರೇಜ್. ಕಾಕುಟುಪರಂಬು ಕುಂಜಿರ ಮನು, ಮನು ಕೋಲ್ಡ್ ಸ್ಟೋರೇಜ್. ಅಮ್ಮತ್ತಿ ಮಂಡಪಡ್ಡ ಗಣಪತಿ ಎಸ್ಟೇಟ್ ಲಿಂಕ್ಸ್. ಬಾಳೆಲೆ ಆದೇಂಗಡ ಪ್ರಕಾಶ್, ಗುರುಕೃಪಾ ಎಂಟರ್ಪ್ರೈಸಸ್. ಕಾನೂರು ದೇವಂಡಿರ ಸಂತೋಷ್, ಕಾವೇರಿ ರೆಸ್ಟೋರೆಂಟ್. ಶ್ರೀಮಂಗಲ ಕೋಳೇರ ಬಾಬು ಗಣಪತಿ ಸ್ಟೋರ್. ಹುದಿಕೇರಿ ಚಂಗುಲಂಡ ಸೂರಜ್, ಪೊನ್ನಂಪೇಟೆ ಐನಂಡ ಬೋಪಣ್ಣ ಕಾವೇರಿ ಏಜೆನ್ಸಿ. ಕಕ್ಕಬೆ ಪರದಂಡ ಅಶೋಕ್ ಚಿಕನ್ ಸೆಂಟರ್. ಚೆಯ್ಯಂಡಾಣೆ ಚೆರುವಾಳಂಡ ರಾಕೇಶ್ ಮಿನಿಮಾರ್ಟ್. ವಿರಾಜಪೇಟೆ ಅಮ್ಮಣಿ ಚಂಡ ಪ್ರವೀಣ್ ಚಂಗಪ್ಪ, ತೇಂಗಲ ಚೇರಂಬಾಣಿಲ್ ಪೊನ್ನಚೆಟ್ಟಿರ ಮಿತ್ರ. ಗೋಣಿಕೊಪ್ಪ ಸ್ಪೈಸ್ ರ್ಯಾಗ್ ರೆಸ್ಟೋರೆಂಟ್. ಎಲ್ಲ ಕೊಡವ ಒಕ್ಕ ಕರಳು ಕೂಡಿಯಾಡೋಣಂದು ಬಾಳೆಯಡ ಒಕ್ಕ ಕರ ಕಟ್ಟಂಡಿತ್ತು. ಕೊಳಜಿಗೇರಿ ಗ್ರಾಮತ್ರ ಶ್ರೀ ಭದ್ರಕಾಳಿ ದೇವಸ್ಥಾನತ್ಲ ಕಾಲ್ತ್ರ ನಮ್ಮರ ಮಾರಿಪತ್ಲ ನಾಳೆ ಚೌವಾಚೆ ಮಜ್ಜಣ ದಂಡರ ಗಂಟೆಗೆ ಎತ್ತು ಪೋರಾಟ. ಪ್ರಸಾದ ವಿತರಣೆ ಬೈಟ್ 8 ಗಂಟೆಯಿಂದ ಇರೋದಣ್ಣಂಗ ಪದ್ನಾಚೆ ಮಜ್ಜಣ ಕೆತ್ತನೆ ದೇವಡ ಕೋಲ ನಡ್ಪ. ಮಜ್ಜಣ ಕೂಳುದಾರ ಉಂಡು ಭಕ್ತಾದಿ ಎಲ್ಲ ಬಂತು ದೇವಡ ಆಶೋಧ ಪಡೆದು ತಕ್ಕ ಮುಖ್ಯಸ್ಥಂಗ ಕಟ್ಟಣಿತು. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ಗೋಣಿಕೊಪ್ಪಲಿನಲ್ಲಿ ಪ್ರಪ್ರಥಮ ಬಾರಿಗೆ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೇ 2023 ಫೆಬ್ರವರಿ 23-25. ಸ್ಥಳ ಕೊಡಗು ಪ್ಲಾಂಟರ್ಸ್ ಕ್ಲಬ್ ಗೋಣಿಕೊಪ್ಪಲು. ನೀವು ಖರೀದಿಸುವ ಚಿನ್ನಾಭರಣಗಳ ಪ್ರತಿ ಗ್ರಾಮ್ ಮೇಲೆ 222 ರೂಪಾಯಿಗಳ ನೇರ ರಿಯಾಯಿತಿ. ವಜ್ರಗಳ ಮೌಲ್ಯದ ಮೇಲೆ 20% ನೇರ ರಿಯಾಯಿತಿ. 1 ಕೆಜಿ ಬೆಳ್ಳಿಯ ಮೇಲೆ 3,000 ರೂಪಾಯಿಗಳ ನೇರ ರಿಯಾಯಿತಿ. ನಿಮ್ಮ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ ಬನ್ನಿ ಖರೀದಿಸಿ ಈ ಅಮೋಘ ಕೊಡುಗೆಗಳನ್ನು ನಿಮ್ಮದಾಗಿಸಿ. ಕಡಗದಾಳು ಗ್ರಾಮ ಪಂಚಾಯತಿಗೊಳಪಟ್ಟ ಕಡಗದಾಳು ಇಬ್ನಿ ಒಳಬಾಡಿ ಗ್ರಾಮಗಳ ವಿಶೇಷ ಗ್ರಾಮ ಸಭೆ ಪಂಚಾಯತಿ ಅಧ್ಯಕ್ಷರಾದ ಜಯಣ್ಣ ಬಿಟಿ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಕಡಗದಾಳು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಕಡಗದಾಳು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 220095. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದೇನುಳ ಬೊಳಜಿರ ಯಮುನಾ ಅಯ್ಯಪ್ಪ. ಸುಮಾರು ಕಾಲತಂಜ ಮೂರ್ನಾಡರ ಪಾಲೆ ಮಾಡಲು ಕಟ್ಟುವಕ್ಕ ಗುರುತು ಮಾಡಿತಂಜ ಕ್ರಿಕೆಟ್ ಸ್ಟೇಡಿಯಂರ ಜಾಗತ್ನ ಕೂಡನ್ನೇ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೂ ಒಪ್ಪುಚಿಡೋಂಡು ಒಂದು ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಪೊರಚಿಟಿತ್ತು. ಕೊಡವಡ ಆಚಾರ ವಿಚಾರ ಪದ್ಧತಿ ಸಂಸ್ಕೃತಿ ಪರಂಪರೆ ಉಳ್ತುವ ನಿಟ್ಟಿಲು ಪೊಮ್ಮಕ್ಕಡ ಜವಾಬ್ದಾರಿ ಅರ ಉಂಡು. ಮನೇಲಿ ಮಕ್ಕಕ್ಕ ಕೊಡವಡ ಪದ್ಧತಿನ ಪಡುಪುಚಿಡುವ ಅನ್ನನ ಸಂಸ್ಕೃತಿ ಉಳ್ತುವ ಕೆಲಸ ಮನೆಯಿಂಜಲೇ ಶುರು ಆಂಡು ಒಂದು ವಿಧಾನ ಪರಿಷತ್ ಸದಸ್ಯ ಮಂಡೆಪಂಡ ಸುಜಾ ಕುಶಾಲಪ್ಪ ಅಯ್ಯಂಗ ಅಭಿಪ್ರಾಯ ಪಟ್ಟಿತ್. ಪೊನಂಪೇಟೆ ಕೊಡುವ ಸಮಾಜದ ಗೋಣಿಕೊಪ್ಪ ಕಾವೇರಿ ಪೊಮ್ಮಕ್ಕಡ ಕೂಟತ್ರ ಆದೇನಲ್ಲಿ ಮಿನ್ಯಾರ್ ನಮ್ಮೇಲೆ ಮುಖ್ಯ ಬಿಂದು ಆಯ್ತು ಕೂಡಿ ಆಡನ ಇವು ಈ ಅಭಿಪ್ರಾಯ ಪರಂದತ್. ಪೊಮ್ಮಕ್ಕಡ ಕೂಟತ್ರ ಅಧ್ಯಕ್ಷೆ ಕೊಟ್ಟಂಗಡ ವಿಜು ದೇವಯ್ಯ ತಕ್ಕ ಪರಂದಿತ್ತು. ಪೊಮ್ಮಕ್ಕಡ ಕೂಟ ಸಾಮಾಜಿಕ ಸೇವಾ ಕಾರ್ಯತ್ನ ಮಾಡಿಯನ್ ಬಂದನುಂಡು ಅಣ್ಣಚಿ. ದಂಡನೆ ಕಾಲತ್ರ ಮೀನ್ಯಾರ್ ನಮ್ಮಕ್ಕ ಪೊಮ್ಮಕ್ಕಕ್ಕ ಮಾರಾಟ ಮಳಿಗೆಯಿಂದ ಪುಡ್ಚಕ್ಕ ಬೋರೆ ಬೋರತರತ್ರ ಸಾಂಸ್ಕೃತಿಕ ಕಾರ್ಯಕ್ರಮತ್ನ ಏರ್ಪಾಡು ಮಾಡಿತಿಂಜತ್. ಇನ್ನೂರು ಬಂಧುವಾನ ಬ್ರಹ್ಮಗಿರಿ ಪತ್ರಿಕೆಯರ ಉಪಸಂಪಾದಕಿ ಪಿಂಜ ಕೊಡುವ ಸಾಹಿತ್ಯ ಮಾಜಿ ಕೊಡುವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷೆ ಉಳ್ಳಡ ಡಾಟಿ ಪೂವಯ್ಯ ಅಯ್ಯಂಗ ತಕ್ಕ ಪರಂದಿತ್ತು. ನಂಗಡ ಬದುಕಲು ಮಕ್ಕಳ ಸರಿಯಾನ ಬಟ್ಟೆಲಿ ನಡಪನಕೆ ಮಾಡುವಲ್ಲಿ ತಪ್ಪು ಮಾಡುವಕ್ಕ ಸರಿಯಾನ ಬಟ್ಟೆ ಕಾಟಿಕೊಳ್ಪಲಿ ಅವ್ವಂಗ ಚೋತನುಂಡು. ವಿಶಿಷ್ಟ ಪಟ್ಟ ನಡಪು ಸಾಂಸಾರಿಕ ಬದುಕರ ಅರ್ಥತ್ನ ಇದನ್ನೆಲ್ಲ ಅವ್ವಂಗ ಮಕ್ಕಕ್ಕ ಅಣ್ಣಿ ಕೊಡ್ಕೊಂಡು ಒಂದು ಅವು ಅಣ್ಣುಚಿ. ಕೂಟತ್ರ ಪೊಮ್ಮಕ್ಕ ಪಿಂಜ ಕನಪಟ್ಟವು ಕೂಡಿಯಾಡಿತಿಂಜತ್. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಭಾರತೀಯ ಸೇನಾ ದಕ್ಷಿಣ ವಲಯತ್ರ ಸದರ್ನ್ ಆರ್ಮಿ ಕಮಾಂಡ್ ಮುಖ್ಯಸ್ಥನಾದ ಲೆಫ್ಟಿನೆಂಟ್ ಜನರಲ್ ಎ ಕೆ ಸಿಂಗ್ ಅಯ್ಯಂಗಾರಿನಾಂದ ಕುದ್ದು ಪೋಯ್ತು ನೋಟನ ಜನರಲ್ ಎ ಕೆ ಸಿಂಗ್ ಜನರಲ್ ತಿಮ್ಮಯ್ಯ ಅಯ್ಯಂಗಡ ಬಾಲ್ಯತ್ರ ಜೀವನ ಶಿಕ್ಷಣ ರಾಷ್ಟೀಯ ಪಿಂಜ ಅಂತಾರಾಷ್ಟೀಯ ಸೇನಾ ಕ್ಷೇತ್ರದ ಸಾಧನ ಇನ್ನನ ಬೋರೆ ವಿಷಯತ್ರ ಬಗ್ಗೆ ಅರಂಜನತ್ ನಿವೃತ್ತ ಮೇಜರ್ ಬಿದ್ದಂಡ ನಂಜಪ್ಪ ಅಯ್ಯಂಗ ಜನರಲ್ ತಿಮ್ಮಯ್ಯ ಅಯ್ಯಂಗಡ ಜೀವನ ಪಿಂಜ ಸಾಧನರ ಬಗ್ಗೆ ಅರಿಚಿಟತ್ ಮೇಜರ್ ಜನರಲ್ ಪ್ರೀತ್ಪಾಲ್ ಸಿಂಗ್ ಸೈನಿಕ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕನಾದ ನಿವೃತ್ತ ಮೇಜರ್ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಕನ್ನಡ ಪಿನ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನತ್ರ ಗೈಡ್ ಸುಬೇದಾರ್ ಗೌಡಂಡ ತಿಮ್ಮಯ್ಯ ನಿರ್ಮಿತಿ ಕೇಂದ್ರ ಇಂಜಿನಿಯರ್ ರಾಘವೇಂದ್ರ ಮುಖ್ಯಪಟ್ಟವು ಹಾಜರಿಂಜತ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯತ್ರ ಮಡಿಕೇರಿ ಪ್ರಾದೇಶಿಕ ಕೇಂದ್ರ ಕಚೇರಿಯಲ್ಲಿ ದಂಡಾಯಿರ್ತ ಇರುವ ದಂಡ